ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರು ಹಾಡಿರುವ ಗೀತೆ. ಕೃಷಿ ಸಂಪದಾ ಇದುವೇ ಕೃಷಿ ಸಂಪದಾ, ಕೃಷಿ ಸಂಪದಾ ಇದುವೇ ಕೃಷಿ ಸಂಪದಾ, ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ ಇದುವೇ ಕೃಷಿ ಸಂಪದಾ, ಕೃಷಿ ಸಂಪದಾ ಇದುವೇ ಕೃಷಿ ಸಂಪದಾ. ಆದಿ ಅನಾದಿಗೂ ಆಧಾರವಾಗಿ ಹ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದಾ ಇದುವೇ ಕೃಷಿ ಸಂಪದಾ, ಕೃಷಿ ಸಂಪದಾ ಇದುವೇ ಕೃಷಿ ಸಂಪದಾ. ಹಸು ಎಮ್ಮೆ ಆಡು ಕುರಿಗಳು ಬೇಸಾಯದಲ್ಲಿ ಒಟ್ಟುಗೂಡಲು ಬಡತನ ಕಷ್ಟವು ಓಡುವುದು, ಕೃಷಿಯಲ್ಲಿ ಖುಷಿಯೂ ಹೆಚ್ಚುವುದು, ಕೃಷಿಯಲ್ಲಿ ಖುಷಿಯೂ ಹೆಚ್ಚುವುದು, ಕೃಷಿ ಸಂಪದಾ ಇದುವೇ ಕೃಷಿ ಸಂಪದಾ, ಕೃಷಿ ಸಂಪದಾ ಇದುವೇ ಕೃಷಿ ಸಂಪದಾ. ಸಾವಯವದಲ್ಲಿ ಸಮಗ್ರ ಕೃಷಿರೆ ಮಣ್ಣಿಗೂ ಮನುಜಗೂ ಆರೋಗ್ಯ, ಸಾವಯವದಲ್ಲಿ ಸಮಗ್ರ ಕೃಷಿರೆ ಮಣ್ಣಿಗೂ ಮನುಜಗೂ ಆರೋಗ್ಯ, ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ, ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ, ಬೆಳೆಯೋ ಬೆಳೆಯಲ್ಲ ಅಮೃತವು, ಬೆಳೆಯೋ ಬೆಳೆಯಲ್ಲ ಅಮೃತವು, ಕೃಷಿ ಸಂಪದಾ ಇದುವೇ ಕೃಷಿ ಸಂಪದಾ, ಕೃಷಿ ಸಂಪದಾ ಇದುವೇ ಕೃಷಿ ಸಂಪದಾ. ಓ ಮತ್ತೊಂದು ಕೃಷಿ ಹಾಡು ಧ್ವನಿ ನೀಡಿದ್ದಾರೆ ಆರ್ ಲೋಕೇಶ್ವರಿ ಹಾಗೂ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಹಣ್ಣು ತಿನ್ನೋಣ ಬನ್ನಿರೋ ನಾವೆಲ್ಲರೂ, ಹಣ್ಣು ತಿನ್ನೋಣ ಬನ್ನಿರೋ, ಹಣ್ಣು ತಿನ್ನೋಣ ಬನ್ನಿರೋ ನಾವೆಲ್ಲರೂ, ಹಣ್ಣು ತಿನ್ನೋಣ ಬನ್ನಿರೋ, ಹಣ್ಣುಗಳ ಗಿಡ ನೆಟ್ಟು ತೋಟ ಬೆಳೆಸೋಣ ಬನ್ನಿರೋ, ಹಣ್ಣುಗಳ ಗಿಡ ನೆಟ್ಟು ತೋಟ ಬೆಳೆಸೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ಆಹಾ ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಬಣ್ಣ ಬಣ್ಣಗಳ ಬಗೆ ಬಗೆ ಹಣ್ಣು,